ಮೋಟು ವಿಶ್ವೇಶ್ವರ ಸೋಮಯಾಜಿ, ಮದ್ದಳೆ ಕೃಷ್ಣಯ್ಯ ಆಚಾರ್ಯ ವಿತ್ಕಲ್ಕಟ್ಟೆ, ಚೆಂಡೆ ಭಾಸ್ಕರ್ ಆಚಾರ್ಯ ಕನ್ಯಾನ, ನಿರೂಪಣೆ ಕುಮಾರ ಶಂಕರನಾರಾಯಣ ಮತ್ತು ರಾಮಚಂದ್ರ ದೇವಾಡಿಗ ಶಂಕರನಾರಾಯಣ. ಶ್ರೀ ಗುರುಗಣಾಧಿಪತಯೇ ನಮಃ. ನೆನೆಯಿರೋ ಜನರೆಲ್ಲ ಗಜಮುಖನ ಕಡದಿಂದ ಪ್ರಸಂಗ ಶ್ರೀ ರಾಮಾಂಜನೇಯ, ಯಕ್ಷಕವಿ ಕಡಂದಲೆ ರಾಮರಾವ್ ಅವರ ಉತ್ಕೃಷ್ಟ ಆಖ್ಯಾನ. ದೇವಭಕ್ತರ ಸಂಘರ್ಷದ ನಾಟಕೀಯ ಸನ್ನಿವೇಶ, ಭಕ್ತರು ಭಕ್ತಿಯಿಂದ ಜಪಿಸುವ ನಾಮದ ಬಲವೆಷ್ಟು ಎಂಬುದನ್ನು ಪ್ರಪಂಚಕ್ಕೆ ಪ್ರಚುರಪಡಿಸುವ ಕಥಾಹಂದರ. ಶಕುಂತನೆಂಬ ಒಬ್ಬ ಅರಸ ಬೇಟೆಯಾಡಿದ ಮೃಗವೊಂದು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಮುನಿ ವಿಶ್ವಾಮಿತ್ರರ ಯಜ್ಞಕುಂಡಕ್ಕೆ ಬಿದ್ದು ಸಾಯುತ್ತದೆ. ಕುಪಿತನಾದ ವಿಶ್ವಾಮಿತ್ರ ತನ್ನ ಯಜ್ಞಕುಂಡವನ್ನು ಅಪವಿತ್ರಗೊಳಿಸಿದಾತನನ್ನು 8 ದಿನಗಳೊಳಗೆ ತನ್ನ ಶಿಷ್ಯ ಶ್ರೀರಾಮನ ಮೂಲಕ ಸಂಹರಿಸುತ್ತೇನೆ ಎಂಬ ಪ್ರತಿಜ್ಞೆಗೈದು ರಾಮನಿಗೆ ವಿಷಯ ತಿಳಿಸುತ್ತಾನೆ. ಇದನ್ನು ತಿಳಿದ ಶಕುಂತ ನಾರದರ ಸೂಚನೆಯಂತೆ ಅಂಜನೆಯ ಬಳಿಗೆ ತೆರಳಿ ಜೀವದಾನದ ಭಾಷೆಯನ್ನು ಪಡೆಯುತ್ತಾನೆ. ಅಂಜನೆ ತನ್ನ ಸುತ ಆಂಜನೇಯನಿಗೆ ಶಕುಂತನ ಪ್ರಾಣರಕ್ಷಣೆಯ ಹೊಣೆಯೀಯುತ್ತಾಳೆ. ಹನುಮನ ಸೂಚನೆಯಂತೆ ಅಂಜನೆ ಸೀತೆಯೆಡೆಗೆ ಬಂದು ರಾಮಶರಗಳು ಹನುಮನ ಶಿರದ ಮೇಲೆ ಬಿಲ್ವಪತ್ರಗಳಾಗುವಂತೆಯೂ ಬ್ರಹ್ಮಾಸ್ತ್ರವು ವೈಜಯಂತಿ ಸುಮದ ಮಾಲೆಯಾಗುವಂತೆಯೂ ವರಪಡೆಯುತ್ತಾಳೆ. ಇತ್ತ ರಾಮ ತನ್ನ ಗುರುವಿಗಿತ್ತ ಭಾಷೆ ಪೂರೈಸಲು ಸುಗ ಶಕುಂತನನ್ನು ಹುಡುಕಿಸಿದರೆ 6 ದಿನಗಳವರೆಗೆ ಆತನ ಸುಳಿವೇ ಸಿಗಲಿಲ್ಲ. 7ನೇ ದಿನ ನಾರದರಿಂದ ವಿಷಯ ತಿಳಿದು ಸುಗ್ರೀವನನ್ನು ಹನುಮನೆಡೆಗೆ ಸಂಧಾನಕ್ಕೆ ಕಳುಹಿದರೂ ಪ್ರಯೋಜನವಾಗಲಿಲ್ಲ. ಅಂದು ರಾತ್ರಿ ಶಯ್ಯಾಗಾರವನ್ನು ಪೊಕ್ಕ ಶ್ರೀರಾಮ ಮನದಿ ಹಲವು ನಣಿಸುತ್ತಿರುವ ಸಂದರ್ಭ ಮತ್ತು ಸತಿ ಸೀತೆ ತನ್ನ ಪತಿಯನ್ನು ವಿಚಾರಿಸಿಕೊಳ್ಳುವ ಬಗೆ, ಸತಿಪತಿಯರ ಸಂವಾದದ ಆರಂಭ ಮಧ್ಯಮಾವತಿ ರಾಗದಲ್ಲಿ, ವಾರ್ಧಿಕದ ಬಳಿಕ ಶಂಕರಾಭರಣದ ಅಷ್ಟತಾಳದ ಪದ್ಯ. ಭೂಪುತ್ರೇಯರಸಜ್ಜಾಲಯವನೊಳಬಕ್ಕು ಭೂಪುತ್ರೇಯರಸ ಸಜ್ಜಾಲಯವನೊಳಬಕ್ಕು ಆ ಪಾವ ಮಾಡಿದ ಗೈದ ಕೃತ್ಯಕ್ಕೆ ಕೃತ್ಯಕ್ಕೆ ಬಲು ಕೋಪ ತಾಪದಿ ಹಲವು ನಡೆಸುತ್ತ ಕೋಪ ತಾಪದಿ ಹಲವು ನೆನುತ್ತಿರಲದ ಕಂಡು ಕಾಂತೆ ಜಾನಕಿ ನುಡಿದಳು ಏನಿದೇನು ಪುಟ್ಟು ಮಹಾರಾಜ ಏನಿ ಏನಿದೇನೋ ಸಿಟ್ಟು ಏನಿದೇನೋ ಗುಟ್ಟು ಏನಿದೇನೋ ಸಿಟ್ಟು ಏನಿದೇನೋ ಗುಟ್ಟು ಏನಿದೇನೋ ಸಿಟ್ಟು ಮಹಾರಾಜ ಏನಿದೇನೋ ಗುಟ್ಟು ಸಿಟ್ಟು ಗುಟ್ಟು ಬಲ್ಲೆನ ನಾಳಿನ ಆಜಿಯ ನಿನ್ನ ಮೋಜಿಯ ನಿನ್ನ ಮೋಜಿಯ ಅಲ್ಲ ನೀಸದೆ ಸ್ವಂತೆ ಸೊಲ್ಲಲಾಲಿಸು ಕಾಂತ ತಲ್ಲಡಿಸದೆ ಸ್ವಂತೆ ಸೊಲ್ಲಲಾಲಿಸು ಕಾಂತ ಏನಿದೇನು ಸಿಟ್ಟು ಮಹಾರಾಜ ಏನಿದೇನು ಗುಟ್ಟು ಹನುಮನಸಗಿದ ಪರಿಯನರಿತ ಸೀತೆ ಹನುಮ ಮಾಡಿದ ಮಹದುಪಕಾರವನ್ನೆಲ್ಲ ನೆನಪಿಸಿದಾಗ ಶ್ರೀರಾಮ ಅವನುಪಕಾರಕ್ಕೆ ತಾಗೈದ ಪ್ರತ್ಯುಪಕಾರದ ವಿವರವನ್ನೊದಗಿಸುವ ಪದ್ಯ ಪುನ್ಯಾಗತೋಡಿ ರಾಗ ಸರಸಿಜಾಂಬಕಿ ಲಾಲಿಸು. ಸರಸಿಜಾಂಬಕಿ ಮರುತ ಜಾತನ ಘನ ಸಹಾಯ ಮರುತ ಜಾತನ ಘನ ಸಹಾಯ ಕುಣಿದು ಮುಂದಿನ ಬ್ರಹ್ಮ ಪಟ್ಟವ ಕುಣಿದು ಮುಂದಿನ ಬ್ರಹ್ಮ ಪಟ್ಟವ ಕರುಣಿಸಿರುವೆನೋ ಶೇಷವಿಲ್ಲದೆ ಕರುಣಿ ಮುಂದಿನ ಬ್ರಹ್ಮ ಪದವಿಯನ್ನಿತ್ತುದೇನೋ ಸತ್ಯ. ಆದರೆ ನೀವು ಈಗ ಮುನಿದು ನಿಂದರೆ ನಿಮ್ಮ ಅನುಗ್ರಹದ ಕಥೆಯೇನೆಂದು ವಿಚಾರಿಸುವ ಪದ್ಯ ಸಾವೇರಿ ರಾಗದಲ್ಲಿ ಸ್ವಾಮಿ ಲಾಲಿಸು ರಣದಿ. ಸ್ವಾಮಿ ಲಾಲಿಸು ರಣದಿ ಹನುಮನಿಗಿದ್ದರೆ ಆತ ಶಕುಂತನನ್ನು ತಂದೀಯಬೇಕು ಎಂದು ರಾಮ ಹೇಳುವ ಪದ್ಯ ಕನ್ನಡ ರಾಗದಲ್ಲಿ. ಲೇಸನಾಡಿದೆ ಸೀತೆ ಮೇಲಿನ ಅರಸು ಆಳುಗಳ ಭವರವ ನೀಕ್ಷಿಸುವ ಕೌತುಕವೆನಗೆ ಎಂಬ ಭೂಜಾತೆಯ ಭಿನ್ನ ಪೂರ್ವಿರಾಗದಲ್ಲಿ. ಹೊರದಳು ಈ ವಿವರ ಮರುದಿನ ರಣಕಣದಲ್ಲಿ ಶ್ರೀರಾಮಸೇನೆ ಹನುಮನ ಘಾತದಿಂದ ಆಘಾತಗೊಂಡು ಹಿಮ್ಮೆಟ್ಟಿದ ಪರಿಯನ್ನು ಸತಿಗೆ ಪೇಳುವ ಶ್ರೀರಾಮನ ಪದ್ಯ. ವಿಳಂಬಗತಿಯಲ್ಲಿ ಕಲ್ಯಾಣಿ ರಾಗ. ಸಮರಾಂಗಣದೆ ತನಗಿದಿರಾದ ತನ್ನಾರಾಧ್ಯ ಮೂರ್ತಿಯನ್ನು ಕಂಡು ಪುಳಕಿತಾನಂದ ಗಾತ್ರನಾಗುವ ಭಕ್ತವರ ಹನುಮನ ಸ್ಥಿತಿಯ ವಿವರಿಸುವ ಪದ್ಯ ಆದಿಭೈರವಿ ರಾಗದಲ್ಲಿ. ದೊರಳಿ ಜಯ ಸಾಮದ ನಡೆ. ಹನುಮನನ್ನು ಕರೆದು ಬುದ್ಧಿಯ ನುಡಿಯ ನೊರೆಯುವ ಪರಿ ಕಾಂಬೋದಿ ರಾಗದಲ್ಲಿ. ತನಗೊನಗಿದ ಧರ್ಮ ಸಂಕಟದ ನಿರೂಪ ಹನುಮನಿಂದ ಭೀಂಪಲಾಸರಾಗದಲ್ಲಿ. ಕರುಣವರಿದಿಯೇಕೆ ಆಶಕುಂದನು ಮೊನ್ನೆ ಆ ಕರುಣವರಿದಿಯೇಕೆ ಆಶಕುಂದನು ಮೊನ್ನೆ ಬರುತ್ತೆನ್ನ ಮಾತೆಯ ಬಳಿಗೆ ಹರಣದಾನವ ಬೇಡಿ ಮೊದಲು ನಂಬುಗೆ ಬೊಟ್ಟು ಹರಣದಾನವ ಬೇಡಿ ಮೊದಲು ನಂಬುಗೆ ಬೊಟ್ಟು ಪರಿಯದು ಇದರ ಬಳಿಕದಲ್ಲಿ. ಸಾಮದ ಬಳಿಕ ರಾಮನದು ಭೇದೋಪಾಯ ಮೋಹನ ರಾಗದಲ್ಲಿ. ಚೇಮರುಳೇ ಚೇಮರುಳೇರು ಮಂತರಿ ಪರಮ ಸತ್ಯಕ್ಕೆ ಪರಮ ಸಾತ್ವಿಕವು ಕಾಮ ವಿರೈತನೆಂದು ನಂಬಿದ್ದೆ. ತಾಮರದ ಕೊಳಗೆನ್ನ ರಿಪುಷ ಕುಂತನ ತಂದು ತೋರದಡೆ ಸಂಗ್ರಾಮದಿಂದ ನಾಮವನ್ನು ಕೇಳಿದ. ಬೆದರದ ಭಕ್ತನಿಂದ ಪ್ರತ್ಯುತ್ತರ ಪೂರ್ವಿರಾಗದಲ್ಲಿ. ದೇವ ದೇವನ ನಿನ್ನ ನಾಮ ಪ್ರಭಾವದಿಂದಲೇ ನೀನು ದಯಿಸುವ ತಾವರೆ ಭವಾಂಡವನು ಲಾಂಗೂಲದಲ್ಲಿ ನೆಲೆಗೊಳಿಸಿ ಆವಗೌಸಲವನ್ನು ಸಿದ್ಧಮಯ್ಯರನ ಪಾದರವ. ದೇವ ಭಕ್ತರ ಸಮರದ ಆರಂಭ ಮೊದಲಿಗೆ ಮಾರವಿ ಏಕತಾಳದ ಮಟ್ಟಿನಲ್ಲಿ. ಇದಿರಾಳಿಯಿಂದ ಪ್ರತ್ಯುತ್ತರ ನಾದನಾಮ ಕ್ರಿಯೆ ಅಷ್ಟತಾಳದ ಮಟ್ಟಿನಲ್ಲಿ. ಇದರಾಗೆ ನಿನಗೆ ನಿಂತಿರು ಯುದ್ಧ ಮುಂದುವರಿಯಿತು. ಹೊತ್ತು ಮುಳುಗುವ ಹೊತ್ತು ಬಂದರೂ ಸೋಲುಗಲುವು ನಿರ್ಣಯವಾಗಲಿಲ್ಲ. ಶ್ರೀರಾಮ ಭಾಷೆ ಪೂರ್ಣವಾಗಲಿಲ್ಲ. ದೇವರ ಮಾತು ಹುಸಿಯಾಗುತ್ತಿರುವುದನ್ನು ಅರಿತು ನಿನಗಿಂತ ನಿನ್ನ ನಾಮದ ಬಲವೇ ಮೇಲೆಂದು ಹಂಗಿಸುವ ಹನುಮನ ಪದ್ಯ ನಾಟಿ ಕುರಂಜಿ ಎಂಬ ಮೋಹಕರಾಗದಲ್ಲಿ. ರಾಮನಿಂದ ಗುರುಗಳಿಗೆ ಧೈರ್ಯದ ನುಡಿಗಳು ತೋಡಿರಾಗದಲ್ಲಿ. ವಾಯುಸುತನಿಂದ ತಡೆಯಬೇಡ ತನ್ನನೆಂಬ ನುಡಿಗಳು ತಡೆಯದಿರಲೋ ರಾಮ ಎಂಬ ಹಾಗೆ. ನಾರದರ ಪುನರಾಗಮನದಿಂದ ಗುರು ಶಿಷ್ಯ ಭಕ್ತರ ನಡುವಿನ ಹೊಯ್ದಾಟ ಸುಖಾಂತ್ಯ ಕಂಡುಕೊಳ್ಳುತ್ತದೆ. ಮಂಗಲಮೂರ್ತಿ ಶ್ರೀರಾಮನ ನಾಮಾಮೃತದ ಮಹಿಮೆಯನ್ನು ಜಗಕ್ಕೆ ತಿಳುಹಿದ ಈ ಪ್ರಕರಣದ ಸ್ಮರಣೆ ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ ಎನ್ನುತ್ತಾ ಮಂಗಳ ಪದ್ಯ. ದರೆಯೊಳು ಸಪ್ತ ಕ್ಷೇತ್ರ ಇಷ್ಟ

ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ